ಶಿವಮೊಗ್ಗದಲ್ಲಿ 6.9 ಮಿಲಿಮೀಟರ್, ಭದ್ರಾವತಿಯಲ್ಲಿ 5.3 ಮಿಲಿಮೀಟರ್ ಮಳೆಯಾಗಿರುವ ವರದಿಯಾಗಿದೆ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ತೆಂಗಿನಕಾಯಿ ಮಧ್ಯಮ ಗಾತ್ರದ್ದು, ಸಾವಿರಕ್ಕೆ ಕನಿಷ್ಠ 19,190 ರೂಪಾಯಿ, ಗರಿಷ್ಠ 41,000 ರೂಪಾಯಿ. ಮಿಲ್ಲಿಂಗ್ ಕೊಬ್ಬರಿ ಕ್ವಿಂಟಾಲ್ಗೆ 16,000 ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠವಾದರೆ ಗರಿಷ್ಠ 26,188 ರೂಪಾಯಿ. ಡಿಸಿಎಚ್ ಹತ್ತಿ ಕ್ವಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ 5,400 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಗೊರಬಲು ಅಡಿಕೆ ಕನಿಷ್ಠ ಮತ್ತು ಗರಿಷ್ಠ 37,967 ರೂಪಾಯಿ. ಕರಿಮೆಣಸು ಪ್ರತಿ ಕ್ವಿಂಟಾಲಿಗೆ 47,500 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 65,897 ರೂಪಾಯಿ. ಎಳನೀರು ಸಾವಿರಕ್ಕೆ 5,000 ರಿಂದ 6,000 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೀನ್ಸ್ ಕನಿಷ್ಠ 4,186 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಗರಿಷ್ಠ 4,386 ರೂಪಾಯಿ. ಹಸಿರು ಮೆಣಸಿನಕಾಯಿ ಕನಿಷ್ಠ 2,183 ರೂಪಾಯಿ, ಗರಿಷ್ಠ 2,383 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 2,778 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ರಾಶಿ ಅಡಿಕೆ ಕನಿಷ್ಠ ಬೆಲೆ 50,489 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಗರಿಷ್ಠ 57,000 ರೂಪಾಯಿ. ಭತ್ತ 2,960 ಕನಿಷ್ಠವಾದರೆ ಗರಿಷ್ಠ 2,980 ರೂಪಾಯಿ. ದಾವಣಗೆರೆ ಸೇಬು ಕನಿಷ್ಠ 9,400 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಗರಿಷ್ಠ 10,000 ರೂಪಾಯಿ. ರಾಶಿ ಅಡಿಕೆ 50,000 ಕನಿಷ್ಠ, ಗರಿಷ್ಠ 55,819 ರೂಪಾಯಿ. ಯಾಲಕ್ಕಿ ಬಾಳೆ ಕನಿಷ್ಠ 3,000 ರಿಂದ ಗರಿಷ್ಠ 3,800 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಪಚ್ಚಬಾಳೆ 2,400 ರಿಂದ 3,000 ರೂಪಾಯಿವರೆಗೆ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ದಪ್ಪ ಮೆಣಸಿನಕಾಯಿ 3,800 ರಿಂದ 4,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕೊಬ್ಬರಿ 19,300 ರಿಂದ 20,500 ರೂಪಾಯಿ. ನುಗ್ಗೆಕಾಯಿ 3,000 ರಿಂದ 3,500 ರೂಪಾಯಿ. ದಾಳಿಂಬೆ 3,000 ರಿಂದ 3,800 ರೂಪಾಯಿ. ಮಾವಿನ ಹಣ್ಣು 2,400 ರಿಂದ 3,500 ರೂಪಾಯಿ. ಹೀರೆಕಾಯಿ 3,400 ರಿಂದ 4,000 ರೂಪಾಯಿ. ಇನ್ನು ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಹೆಸರು ಬೇಳೆ ಪ್ರತಿ ಕ್ವಿಂಟಾಲಿಗೆ 9,840 ಕನಿಷ್ಠವಾದರೆ ಗರಿಷ್ಠ 10,220 ರೂಪಾಯಿ. ಉದ್ದಿನ ಬೇಳೆ 9,500 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 14,500 ರೂಪಾಯಿ. ಕೊತ್ತಂಬರಿ ಬೀಜ 9,210 ಕನಿಷ್ಠವಾದರೆ 11,500 ರೂಪಾಯಿ ಗರಿಷ್ಠ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಉತ್ತಮ ಅಕ್ಕಿಯ ಧಾರಣೆ ಹೀಗಿತ್ತು. ಕನಿಷ್ಠ ಬೆಲೆ 4,600 ರೂಪಾಯಿ, ಗರಿಷ್ಠ 7,550 ರೂಪಾಯಿ. ಹೀರೆಕಾಯಿ ಕನಿಷ್ಠ 2,400, ಗರಿಷ್ಠ 2,600 ರೂಪಾಯಿ. ತೊಂಡೆಕಾಯಿ ಕನಿಷ್ಠ 3,800, ಗರಿಷ್ಠ 4,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ಇತ್ತು. ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,380 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ತೆಂಗಿನಕಾಯಿ 1,000ಕ್ಕೆ ಕನಿಷ್ಠ ಮತ್ತು ಗರಿಷ್ಠ 18,000 ರೂಪಾಯಿ. ಭತ್ತ ಆರ್ಎನ್ಆರ್ ಹೊಸದು ಕನಿಷ್ಠ ಬೆಲೆ 1,960 ರೂಪಾಯಿ, ಗರಿಷ್ಠ 2,350 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಪ್ರಕಟಣೆಗಳನ್ನ ಕೇಳಿದ್ರೆಲ್ಲ ರೈತ ಬಾಂಧವರೇ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ, ಇನ್ನು ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಕುರಿತು ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಉಪಸ್ಥಿತರಿದ್ದು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ಮಮತಾ ಆರ್. ಕೇಳುಗರು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2702828 ಹಾಗೂ ಇನ್ನೊಂದು ದೂರವಾಣಿ ಸಂಖ್ಯೆ 2702283. ಎಸ್ಟಿಡಿ ಕೋಡ್ ಸಂಖ್ಯೆ 08282. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಡಾ ಎಸ್ ಎಂ ಸುಧಾಕರ್, ಕೃಷಿರಂಗ ಪ್ರಸಾರ ನಿರ್ವಾಹಕರು. ಈ ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀ ಎಸ್ಆರ್ ಭಟ್ ಅವರದು. ಇನ್ನು ತಾಂತ್ರಿಕ ವಿಭಾಗದ ಸಹಾಯಕ ನಿರ್ದೇಶಕರಾದ ಶ್ರೀ ಎಸ್ ಎಸ್ ಕೃಷ್ಣಪ್ಪ ಅವರು ತಾಂತ್ರಿಕ ಮೇಲ್ವಿಚಾರಣೆಯನ್ನು ನಿರ್ವಹಿಸಲಿದ್ದಾರೆ. ಹಾಗಿದ್ರೆ ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಪ್ರಸಾರವಾಯಿತು.